ಹಿತಮಸ್ತು ಮಾ ವಿದ್ವೇಷವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ, ನಾಲ್ಕು ಪ್ರಕಾರದ ಭೇದಗಳಿಂದ ಕೂಡಿದ ತಿಳುವಳಿಕೆಗಳು. ಈ ನಾಲ್ಕು ಪ್ರಕಾರದ ಇನ್ನೂ ನೂರಾರು, ಇನ್ನೂ ಸಹಸ್ರಾರು, ಇನ್ನೂ ಕೋಟಿ ಕೋಟಿ ಪ್ರಕಾರದ ಈ ತಿಳುವಳಿಕೆಗಳಿಗೆ ಕಾರಣ ಏನು? ಇರುವ ಏಕಮೇವ ಅದ್ವಿತೀಯ ಬ್ರಹ್ಮನ, ಏಕಮೇವ ಅದ್ವಿತೀಯ ಬ್ರಹ್ಮನ ಬಗ್ಗೆ ಅವನನ್ನು ವಿಷಯವನ್ನಾಗಿಟ್ಕೊಂಡು ಇಷ್ಟೊಂದು ಹೇಳಿಕೆಗಳ ಅವಶ್ಯಕತೆ ಇದೆ. ಶಬ್ದಸ್ಪರ್ಶಾದಿಗಳಂತೆ ಒಂದು ವಸ್ತುವನ್ನು ಕಲ್ಪಿಸಿದರೆ ಅಥವಾ ಅನುಭವಕ್ಕೆ ಒಳಪಟ್ಟಂತಹ ಒಂದು ಪದಾರ್ಥ ಎಂದು ಅಂದುಕೊಂಡರೆ ಸಹಜವಾಗಿ ಇಷ್ಟೊಂದು ಭೇದಗಳು ಹುಟ್ಟುತ್ತವೆ. ಸೊ ಇವರೆಲ್ಲರ ದೃಷ್ಟಿಯಲ್ಲಿ ಆತ್ಮ ಇದು ಶಬ್ದಸ್ಪರ್ಶಾದಿಗಳಂತೆ ಒಂದು ವಿಷಯ. ಹೀಗಾಗಿ ಪರೋಕ್ಷ ಜ್ಞಾನವನ್ನೇ ಹೊಂದುತ್ತಾರೆ ವಿನಃ ಇವರಿಗೆ ಅಪರೋಕ್ಷವಾದ ತಿಳುವಳಿಕೆ ಆಗುವ ಸಾಧ್ಯತೆ ಇಲ್ಲ. ಸೊ ಇವರೆಲ್ಲ ಬಾಲಿಶ್, ಮಂದಬುದ್ಧಿಯವರು, ಬಾಲಬುದ್ಧಿಯವರು ಅನ್ನುವಂಥ ಮಾತನ್ನು 83ನೇ ಶ್ಲೋಕದಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಆವರಣೋತ್ತೀವ ಬಾಲಿಶಃ, ಎಲ್ಲ ಹೇಳಿಕೆಗಳು ಮತ್ತು ಮತ್ತು ಮತ್ತು ಮತ್ತು ಆ ಬ್ರಹ್ಮನನ್ನು ಮುಚ್ಚಾಕ್ತಾನೇ ಇರ್ತವೆ, ಮುಚ್ಚಾಕ್ತಾನೇ ಇರ್ತಾರೆ. ಇವರು ಮುಚ್ಚಳಿಕೆಯನ್ನು ಕಳ್ಕೋಬೇಕು ಅಂತ ಹೋದವರು ಈ ಪ್ರಕಾರವಾದ ಡಿವಿಯೇಟೆಡ್ ಹೇಳಿಕೆಗಳನ್ನು ಕೊಡ್ತಾ, ದಾರಿ ತಪ್ಪಿದೆ ಇಂಥ ಹೇಳಿಕೆಗಳನ್ನು ಮೂಡಿಸ್ತಾ ಏನು ಮಾಡ್ತಿರ್ತಾರೆ, ಯಾವುದನ್ನು ಕಳ್ಕೋಬೇಕು ಅಂತ ಹೋಗಿರ್ತಾರೋ ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮುಚ್ಚಿ ಬರ್ತಾರೆ. ಒಂದೊಂದು ಹೇಳಿಕೆಯೂ ಕೂಡ ಒಂದು ಮುಚ್ಚಳಿಕೆ ಇದ್ದಂತೆ, ಅದು ಬ್ರಹ್ಮನನ್ನು ಆವರಿಸಿಬಿಡ್ತದೆ. ಅರ್ಥಾತ್ ಪ್ರಾಕ್ಟಿಕಲಿ ಯು ಆರ್ ಅವೇ ಫ್ರಮ್ ಬ್ರಹ್ಮನ್, ವಿ ಆರ್ ಫಾರ್ ಫಾರ್ ಫಾರ್ ಫಾರ್ ಅವೇ. ದೂರಸ್ಥೇತ ಅಂತಿಕೇಚ, ಅಂತಿಕಶ್ಚೇತ ಅತೀ ದೂರ. ಹೇಗೆ ತಿಳ್ಕೋಬೇಕು ಹಾಗೆ ತಿಳ್ಕೊಳ್ಳದೆ ಹೋದರೆ ಆತ್ಮ ಭಾರಿ ದೂರ ಇದ್ದಾನೆ. ಅವನು ದೂರ ಇದ್ದಾನೋ ಅಂತ ಕೇಳಿದ್ರೆ ನೀನೇ ಇದ್ದೀಯ ಆತ್ಮ, ದೂರ ಎಂದು ಬಂತು ನಿನಗೆ, ನೀನು ಎಷ್ಟು ಸಮೀಪವೋ ಅಷ್ಟು ಸಮೀಪ ಇದ್ದಾನೆ ಆತ್ಮ. ಹೌದು, ನನಗೆ ನಾನು ಸಮೀಪ, ಅವನು ಅಷ್ಟೇ ಸಮೀಪ ಇದ್ದಾನೆ. ಹೌದು, ಅನಿಸ್ತಾ ಇಲ್ಲಲ್ಲ, ಯಾಕೆಂದರೆ ದೂರಾಗಿ ನೋಡ್ತೀಯ, ಅವ ಇನ್ನೂ ದೂರ ಹೋಗ್ತಾನೆ. ಸೊ ಹೀಗೆ 83ನೇ ಶ್ಲೋಕದಲ್ಲಿ ಆ ವಿಚಾರವನ್ನು ಪೂರೈಸಿ 84ಕ್ಕೆ ಒಂದು ಸಣ್ಣದಂತಹ ಒಂದು ಪ್ರಶ್ನೆ, ಕೀದೃಕ್ ಪುನಃ ಪರಮಾರ್ಥ ತತ್ವಂ, ಈ ಪಾರಮಾರ್ಥಿಕ ತತ್ವ ಇದು ಯಾವ ಥರ ಇದೆ, ಏನಿದು? ಹಾಗಾದರೆ ಯಾವುದನ್ನು ಅರಿತುಕೊಂಡು ನಾನು ಪಂಡಿತನಾಗಬೇಕಾಗಿತ್ತು, ಯಾವುದನ್ನು ಅರಿತುಕೊಳ್ಳದೇ ಇರೋದರಿಂದ ನಾನು ಮಂದಬುದ್ಧಿಯವನಾಗಿದ್ದೇನೀಗ, ಆ ಮಂದಬುದ್ಧಿಯನ್ನು ಕಳ್ಕೊಂಡು ನಾನು ಪಂಡಿತನಾಗಬೇಕಾಗಿದ್ದಲ್ಲಿ, ಅರ್ಥಾತ್ ಜ್ಞಾನವನ್ನು ಪಡೆಯಬೇಕಾಗಿದ್ದಲ್ಲಿ ಏನು ಮಾಡಬೇಕು, ಆ ಪಾರಮಾರ್ಥಿಕ ತತ್ವದ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೇಳಿಕೆಗಳನ್ನು ಕೊಡೋಣ ಅಂತ 84ನೇ ಶ್ಲೋಕ ಬಂದಿದೆ. ಹೇಳ್ತಾರೆ, ಕೋಟ್ಯಶ್ಚ ತಸ್ರಯೇತಾಸ್ತು ಗ್ರಹೈರ್ಯಾಸಾಂ ಸದಾವೃತಃ ಭಗವಾನಾಭಿರಸ್ಪೃಷ್ಟಃ ಯೇನ ದೃಷ್ಟಸ್ಸ ಸರ್ವದೃಕ್. ಕೋಟ್ಯಶ್ಚ ತಸ್ರಯೇತಾಸ್ತು ಗ್ರಹೈರ್ಯಾಸಾಂ ಸದಾವೃತಃ ಭಗವಾನಾಭಿರಸ್ಪೃಷ್ಟಃ ಯೇನ ದೃಷ್ಟಸ್ಸ ಸರ್ವದೃಕ್. ಅಸ್ಪೃಷ್ಟಃ ಭಗವಾನ್ ಯೇನ ದೃಷ್ಟಃ, ಯಾರಿಂದ ಅಸ್ಪೃಷ್ಟನಾದಂತಹ ಭಗವಂತನು ಸ್ಪೃಷ್ಟನಾಗುತ್ತಾನೋ ಅವನೇ ಬ್ರಹ್ಮ. ಅಸ್ಪೃಷ್ಟನಾದ ಭಗವಂತನು ಯಾರಿಗೆ ಸ್ಪೃಷ್ಟನಾಗುತ್ತಾನೋ ಅವನೇ ಬ್ರಹ್ಮ. ಉಪನಿಷತ್ತು ಹೇಳುವಾಗ ಹಿಂಗೆ ಪ್ಯಾರಡಾಕ್ಸ್ ಮಾಡಿ ಹೇಳ್ತು, ತಿಳಿದವನೇ ತಿಳಿದವನು, ತಿಳಿದವನನ್ನು ತಿಳಿಯದವನು, ತಿಳಿದವನನ್ನು ತಿಳಿಯದವನೆಂದು ತಿಳಿಯುತ್ತಾನೆ. 5 ನಿಮಿಷ ಕೂತ್ಕೊಂಡು ವಿಚಾರ ಮಾಡಬೇಕು. ಸೊ ಹಾಗೆ ಇಲ್ಲಿ ಯಾವನು ಭಗವಾನ್ ಅಸ್ಪೃಷ್ಟ, ಭಗವಾನ್ ಏನ ದೃಷ್ಟ, ಯಾರಿಂದ ಅಸ್ಪೃಷ್ಟನಾದ ಭಗವಂತನು ಸ್ಪಷ್ಟವಾಗಿ ತಿಳಿಯಲ್ಪಟ್ಟಿದ್ದಾನೋ ಸಹ ಸಾರ್ವತ್ರಿಕ, ಅವನು ಮಾತ್ರ ಎಲ್ಲವನ್ನು ಕಂಡವನು ಅಂತ. ಕಂಡವನೇ ಎಲ್ಲವನ್ನು ಕಂಡವನು, ಕಾಣದವನು ಏನನ್ನೂ ಕಾಣ್ತಾ ಇಲ್ಲ ಅಂತ. ಆತ್ಮನನ್ನು ಕಂಡವನೇ ಎಲ್ಲವನ್ನು ಕಂಡವನು, ಕಾಣದವನು ಏನನ್ನೂ ಕಾಣ್ತಾ ಇಲ್ಲ ಅಂತ ಅರ್ಥ. 0. ಏನು ಕಾಣುವುದು ಮುಖ್ಯ? ಆತ್ಮನನ್ನು ಕಾಣುವುದು ಮುಖ್ಯ. ಆತ್ಮನ ಕಾಣೋದು ಅಂದರೆ ಆತ್ಮನ ತಿಳಿಯೋದು. ಆತ್ಮನ ತಿಳಿಯೋದು ಅಂತಂದರೆ ಪರೋಕ್ಷತಃ ಅಲ್ಲ, ಅಪರೋಕ್ಷತಃ ತಿಳಿಯೋದು. ಅಪರೋಕ್ಷತಃ ತಿಳಿಯೋದು ಅಂತಂದರೆ ಆ ಬ್ರಹ್ಮನು ನಾನೇ. ಸಬ್ಜೆಕ್ಟ್ ಮುಗಿ, ಅರ್ಥ ಇಲ್ಲ ಹೇಳ್ತಾರೆ. ಕೋಟಿ ಕೋಟಿ ಹೇಳಿಕೆಗಳಿರ್ಬೋದು, ಹಾ ಕೋಟ್ಯ ಚತಸ್ರ, 4 ಕೋಟಿಗಳಿರ್ಬೋದು. ಏಕೆ ಇನ್ನೊಂದು ಇನ್ನೊಂದು ಸೇರಿಸ್ಕೊಳ್ಳಿ, 5 ಕೋಟಿ ಇರ್ಬೋದು. ಏಕೆ ಇನ್ನೊಂದು 10 ಕೋಟಿ ಸೇರಿಸ್ಕೊಳ್ಳಿ, 1000 ಕೋಟಿ ಇರ್ಬೋದು. ಹಾ ಕೋಟ್ಯ ಚತಸ್ರ ಈತಾತು ಗೃಹೇಯಾಸಾಂ ಸದಾವೃತ. ಯಾವಾಗಲೂ ಇವನು ಮುಚ್ಚೇ ಹಾಕಲ್ಪಟ್ಟಿರ್ತಾನೆ. ಎಷ್ಟೆಷ್ಟು ಹೇಳಿಕೆಗಳನ್ನು ಈ ಥರ ನೀವು ಕೊಡ್ತಾ ಹೋಗ್ತೀರಿ, ಏನೋ ದಾರಿ ತಪ್ಪಿದ ಹೇಳಿಕೆಗಳು, ಡಿವಿಯೇಟೆಡ್ ಸ್ಟೇಟ್ಮೆಂಟ್ಸ್, ಡಿವಿಯೇಟೆಡ್ ಟ್ರ್ಯಾಕ್ನಿಂದ ತಪ್ಪಿ ಹೋದಂತಹ ಹೇಳಿಕೆಗಳು. ಈ ತಪ್ಪಿ ಹೋದಂಥ ಹೇಳಿಕೆಗಳನ್ನು ನೀವು ಎಷ್ಟೆಷ್ಟು ಕೊಡ್ತೀರಾ ಅಷ್ಟು ಆವೃತ ಆವೃತ ಆವೃತ. ಆತ್ಮನೇನಾಗ್ಬಿಡ್ತಾನೆ, ಮುಚ್ಚೆ ಹಾಕಿರ್ತಾನೆ, ಮುಚ್ಚೆ ಹಾಕಲ್ಪಡ್ತಾನೆ. ಸದಾ ಆವೃತ, ಯಾವತ್ತಿಗೂ ಮುಚ್ಚೆ ಹಾಕಲ್ಪಡ್ತಾನೆ. ಆದರೆ ಇವನು ಯಾವ ಸ್ಪರ್ಶವೂ ಇಲ್ಲದೇ ಇದ್ದಂತಹ ಶಬ್ದ ಸ್ಪರ್ಶ ರೂಪ ರಸಗಂಧ ಇಂದ್ರಿಯ ಯಾವ ಸ್ಪರ್ಶಗಳಿಗೂ ಒಳಪಡದೇ ಇದ್ದಂತಹ, ಯಾವ ವಿಕಾರಗಳಿಗೂ ಒಳಪಡದೇ ಇದ್ದಂತಹ ಅಸ್ಪೃಷ್ಟನಿದ್ದಾನೆ ಅನ್ನೋದು ಯಾರಿಗೆ ಸ್ಪಷ್ಟವಾಗಿದೆಯೋ, ಹಾ ಸಹ ಸರ್ವದೃಕ್, ಅವರು ಎಲ್ಲವನ್ನು ಕಂಡವರು. ಎಲ್ಲೆಲ್ಲಿಯೂ ಎಲ್ಲವನ್ನು ಕಂಡವರು, ಎಲ್ಲೆಲ್ಲಿಯೂ ಎಲ್ಲವನ್ನೂ ಕಂಡವರು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾ ಪೂರ್ಣ ಮುದಚ್ಛತೆ. ಎಲ್ಲೆಲ್ಲಿಯೂ ಎಲ್ಲವನ್ನೂ ಕಂಡವರು. ಯಥಾ ತೆರೆಯ ನೀರು, ತೆರೆಯ ನೀರು, ತೆರೆಯ ನೀರು ಎಂದು ತೆರೆ ಇರುವವರೆಗೂ, ತಾನು ತೆರೆ ಎಂದು ತಿಳಿದಿರುವವರೆಗೂ ತಾನು ತೆರೆಯ ನೀರೇ ಆಗಿರ್ತದೆ. ಐ ರಿಪೀಟ್, ತಾನು ತೆರೆ ಎಂದು ತಿಳಿದಿರುವವರೆಗೂ ಅದು ತೆರೆ ನೀರೇ ಆಗಿರ್ತದೆ, ವಿನಃ ಅದು ಸಮುದ್ರ ನೀರಾಗೋದಿಲ್ಲ. ಯಾವಾಗ ನಾನು ತೆರೆ ಅಲ್ಲ, ನಾನು ಕೇವಲ ನೀರು ಮಾತ್ರ ಅನ್ನುವ ಜ್ಞಾನವನ್ನು ಹೊಂದೋ ಆವಾಗ ಮಾತ್ರ ಅದಕ್ಕೆ ಸಮುದ್ರವೂ ಇಲ್ಲ, ಟೈಡಲ್ ವೇವೂ ಇಲ್ಲ, ಸುನಾಮಿ ವೇವೂ ಇಲ್ಲ, ಗುಳ್ಳೆನೂ ಇಲ್ಲ, ನೊರೆನೂ ಇಲ್ಲ, ಅದೇನಾದರೂ ಟೈನಿ ವೇವೂ ಇಲ್ಲ, ಅದೇನದು ನೀರು, ನೀರು ಮಾತ್ರ ಕಾಣುವುದಿಲ್ಲ, ನೀರು ಮಾತ್ರ. ಸರ್ವದೃಕ್, ಆ ಶಬ್ದ ಸರ್ವದೃಕ್, ಎಲ್ಲೆಲ್ಲಿಯೂ ತಾನು ತಾನು ಮಾತ್ರವಾಗಿ ಸಾಕ್ಷಿ, ಕೇವಲ ಅರಿವು ಚೈತನ್ಯ ಮಾತ್ರವಾಗಿ ಉಳಿದಿರುತ್ತಾನೆ. ಭಾಷ್ಯ 342. ಕೋಟ್ಯಃ ಕೋಟ್ಯಃ ಪ್ರಾವಾದುಕ ಪ್ರಾವಾದುಕ ಶಾಸ್ತ್ರ ನಿರ್ಣಯಾಂತಃ ಶಾಸ್ತ್ರ ನಿರ್ಣಯಾಂತಃ ಈತಃ ಈತಃ ಉಕ್ತಃ ಉಕ್ತಃ ಅಸ್ತಿ ನಾಸ್ತಿ ಇತ್ಯಾದ್ಯಃ ಅಸ್ತಿ ನಾಸ್ತಿ ಇತ್ಯಾದ್ಯಃ ಚತಸ್ರಃ ಚತಸ್ರಃ ನಾಕಾರು ಕೋಟಿಗಳ ಕೋಟಿ ಹೇಳಿಕೆಗಳನ್ನು ಕೊಡಲಿ. ನಾಕಾರು ನೂರಾರು ಸಹಸ್ರಾರು ನಾಲ್ಕಾರು ಥರದ ಕೋಟಿ ಕೋಟಿ ಹೇಳಿಕೆಗಳನ್ನು ಗ್ರಹೈ ಯಾಸಾನ್ ಸದಾವೃತ. ಈ ಪ್ರಕಾರವಾದ ಹೇಳಿಕೆಗಳನ್ನು ಕೊಡುವವರು ಹೆಚ್ಚು ಹೆಚ್ಚು ಆದಷ್ಟು ಅವರು ಏನಾಗ್ತಾರೆ, ಪ್ರಾವಾದಿಕ ಶಾಸ್ತ್ರ ನಿರ್ಣಯ ಅಂತಹ ಇವರೆಲ್ಲ ಪ್ರವಾದಿಗಳು. ಏನು ವ್ಯತ್ಯಾಸ ಹೇಳ್ತೇನೆ ನಿಮಗೆ, ಪ್ರಾಚಾರ್ಯರಿಗೂ ಪ್ರವಾದಿಗಳಿಗೂ ವ್ಯತ್ಯಾಸ. ಪ್ರಾಚಾರ್ಯ ಆಚಾರ್ಯ ತನ್ನದನ್ನೋದು ಏನೂ ಇಲ್ಲ, ಅವರ ಗುರುವಿನಿಂದ ಏನು ಪ್ರಸಾದ ಸಿಕ್ಕಿದೆ ಆ ಪ್ರಸಾದವನ್ನು ಹಂಚ್ತಾನೆ ಅಷ್ಟೇ. ಇನ್ನು ಪ್ರವಾದಿ ಅಂದರೆ ಅವನು ಇಂಟರ್ಪ್ರೆಟ್ ಮಾಡ್ತಾನೆ, ತನಗೆ ಹೇಗೆ ಬೇಕೋ ಹಾಗೆ ಟ್ವಿಸ್ಟ್ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಚಿನ್ಮಯಾನಂದರು, ಶಾಸ್ತ್ರಗಳಲ್ಲಿ ಏನೂ ತಪ್ಪಿಲ್ಲ, ಶಾಸ್ತ್ರಿಗಳು ತಪ್ಪು ಮಾಡ್ತಾರೆ ಅಂತ. ಶಾಸ್ತ್ರಿಗಳು ಅಂದರೆ ಯಾರು? ಶಾಸ್ತ್ರವನ್ನು ವ್ಯಾಖ್ಯಾನಿಸುವ ಶಾಸ್ತ್ರವನ್ನು ವ್ಯಾಖ್ಯಾನಿಸುವವರು ಅಂತಾರೆ, ಅವರು ತಪ್ಪು ಮಾಡಿದ್ದಾರೆ, ಶಾಸ್ತ್ರ ತಪ್ಪು ಮಾಡಿಲ್ಲ. ಅದನ್ನು ಇಲ್ಲಿ ಕೂಡ ನಾವು ಹೇಳಲಿಕ್ಕೆ ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ, ಯಾವುದೇ ಈ ತತ್ವಜ್ಞಾನ ಅನ್ನುವಂಥದ್ದೇನಿದೆಯೋ ಇದ್ರ ಬಗ್ಗೆ ಪ್ರಾವಾದಕ ಪ್ರಾವಾದಕ ಅಂತಂದರೆ ಇವರು ಪ್ರವಾದಿಗಳು. ಪ್ರವಾದಿಗಳು ಅಂದರೆ ಇಂಟರ್ಪ್ರಿಟೇಟರ್ಸ್, ಶಾಸ್ತ್ರ ನಿರ್ಣಯ ಅಂತಹ ಹೀಗೆ ಶಾಸ್ತ್ರ ನಿರ್ಣಯ ಇದೆ ಅಂತ ಕೂತು ಬಿಡ್ತಾರೆ. ಅದ್ಯಾಕಾದೀತು ಇದೆ, ನಾನು ಹೇಳೋದೇ ಸತ್ಯ. ನಿರ್ಣಯ ಅಂತಹ ಏತಾಹ ಉಕ್ತಾಹ ಇಂಥವ್ರು ಹೇಳ್ತಾರೆ ಏನಂತೇಳಿ, ಅಸ್ಥಿ ಬ್ರಹ್ಮ ನಾಸ್ತಿ ಬ್ರಹ್ಮ ಚಲಂ ಬ್ರಹ್ಮ ಸ್ಥಿರಂ ಬ್ರಹ್ಮ ಇವ್ರು ಹೇಳೋದು. ಅವನು ಯಾವ ಶಬ್ದ ಇವನು ಇರ್ಕೋದಿಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಇವರು ಹೇಳ್ತಾರೆ ಅದು ಯಾಕಾದೀತು, ಅವನು ಇಂತಹ ಬ್ರಹ್ಮ. ಮತ್ತು ಆ ಕಂಟೆನ್ಷನನ್ನು ವಾದ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಕೊಡ್ತಾರೆ, ಬಿಟ್ಕೊಡಲ್ಲ. ಅದಕ್ಕೊಂದು ಶಬ್ದ ಬಂದಿದೆ ನೋಡಿ ಮುಂಚೆ, ಅವರು ಹಠ ಅಭಿನಿವೇಶ, ಅವರು ಹಠ ಮಾಡ್ತಾರೆ, ಮೊಂಡ್ರು. ಅಸ್ತಿ ನಾಸ್ತಿ ಇತ್ಯಾದ್ಯ ಚತಸ್ರ ಯಾಸಾಂ ಕೋಟೀನಾಂ ಗ್ರಹೈ ಗ್ರಹಣೈ ಉಪಲಬ್ಧ ನಿಶ್ಚಯೈ ಸದಾ ಸರ್ವದಾ ಆವೃತಃ ಆಚ್ಛಾದಿತಃ ತೇಷಾಮೇವ ಪ್ರಾವಾದುಕಾನಾಂ ಯಃ ಸಃ ಭಗವಾನ್ ಅಭಿಃ ಅಸ್ತಿ ನಾಸ್ತಿ ಇತ್ಯಾದಿ ಕೋಟಿಭಿಃ ಚತುಸ್ರಭಿಃ ಅಪಿ ಅಸ್ಪೃಷ್ಟಃ ಅಸ್ತಿ ಆದಿ ವಿಕಲ್ಪನಾ ವರ್ಜಿತಃ ಇತ್ಯೇತತ್. ಯಾಸಾಂ ಕೋಟೀನಾಂ, ಯಾವ ಈ ಕೋಟಿ ಕೋಟಿ ಹೇಳಿಕೆಗಳನ್ನು ಕೊಡೋರು ಇದ್ದಾರೋ, ಪ್ರವಚನಕಾರರು ಇದ್ದಾರೋ, ವ್ಯಾಖ್ಯಾನಕಾರರು ಇದ್ದಾರೋ, ಈ ಶಾಸ್ತ್ರದ ಈ ಹೇಳಿಕೆನೇ ಸತ್ಯ ಅಂತ ವಾದ ಮಾಡೋರು ಇದ್ದಾರೋ, ಗ್ರಹೈಹಿ ಗ್ರಹಣೈ ಸ್ಟ್ರಾಂಗ್ ಆಗಿ ಅದನ್ನು ಗ್ರಹಿಸಿದ್ದರಿಂದಾಗಿ ಅದನ್ನು ಹಿಡ್ಕೊಳ್ಳು, ರಾಂಗ್ ಕಂಟೆನ್ಷನ್ನ ರೈಟ್ ಅಂತ ಹಿಡ್ಕೊಂಡು ತಪ್ಪು ಗ್ರಹಿಕೆಗಳನ್ನ ಸರಿ ಎಂದು ಗಟ್ಟಿಯಾಗಿ ಹಿಡ್ಕೊಂಡವರು. ಯಾರು ಅಲ್ಗಾಸ್ಲಿಕ್ಕಾಗೋದಿಲ್ಲ. ಉಪಲಬ್ಧಿ ನಿಶ್ಚಯಿ ಅಂದ್ರೆ ಅಲ್ಗಾಸ್ಲಿಕ್ಕಾಗೋದಿಲ್ಲ ಅಂದ್ರೆ ಅವರ ವಾದಗಳು ಅಷ್ಟು ಗಟ್ಟಿವೆ ಅಂತ ಅರ್ಥ ಅಲ್ಲ. ಆ ವಾದಗಳಲ್ಲಿ ತೊಳ್ಳಿದೆ ಅವ್ರ ಮುಂಡುತನ. ಆ ಮುಂಡುತನ ಇಂಟೆನ್ಷನಲಿ ಹೆಂಗೆ ಮಲಗಿದವರನ್ನು ಎಚ್ಚರ ಮಾಡಬಹುದು. ಎಚ್ಚರ ಇದ್ದಂತೆ ನಟಿಸ್ತಾರಲ್ಲ ಅವ್ರನ್ನ ಹೆಂಗೆ ಎಚ್ಚರ ಮಾಡೋದು? ಎಚ್ಚರಿದ್ದಂತೆ ನಟಿಸ್ತಾರಲ್ಲ ಅವ್ರನ್ನ ಹೆಂಗೆ ಎಚ್ಚರ ಮಾಡೋದು? ಹಾಗಿದ್ದಾರೆ. ಪಶ್ಯನ್ನ ಪಿಚನ ಪಶ್ಯತಿ ಮೂಢ. ಕಂಡು ಸತ್ಯವನ್ನ ಕಂಡು ಕಂಡು ಒಪ್ಕೊಂಡ್ರು, ಸುಳ್ಳನ್ನೇ ಸತ್ಯ ಅಂತ ವಾದಿಸ್ತಾರೆ. ಆಧುನಿಕ ಕೋರ್ಟ್ಗಳೆಲ್ಲ ಹಾಗೆ ತಾನೆ. ಯಾಸಾಂ ಕೋಟಿ ನಾಂ ಗ್ರಹೈ ಗ್ರಹಣೈ ಉಪಲಬ್ಧಿ ನಿಶ್ಚಯೈ ನಿಶ್ಚಿತವಾದ ಭಾವ ಸದಾ ಸರ್ವದಾ ಆವೃತ. ಅಂತಹ ಹೇಳಿಕೆಗಳಿಂದ ಮುಚ್ಚಿಕೊಂಡ್ಬಿಟ್ಟಿದೆ. ಏನು ಮುಚ್ಚಿಕೊಂಡ್ಬಿಟ್ಟಿದೆ? ಆತ್ಮ. ಹೇಗೆ ಮುಚ್ಚಿಕೊಂಡಿದೆ? ಆಚ್ಛಾದಿತ ಕೌದು ಬಿಟ್ಟದೆ. ತೇಷಾಮೇವ ಪ್ರಾವಾದುಕಾನಾಂ ಯಹ ಸಹ ಭಗವಾನ್ ಅಭಿಹಿ ಅಸ್ತಿ ನಾಸ್ತಿ ಇತ್ಯಾದಿ ಕೋಟಿಭಿ. ಅದೇ ಮತ್ತೆ ಅದನ್ನು ಹೇಳ್ತಾರೆ. ಇಂತಹ ಏನು ಪ್ರಾವಾದಕರು, ಈ ಪ್ರವಚನಕಾರರು ವ್ಯಾಖ್ಯಾನಕಾರರು ಇದ್ದಾರೆ, ಇವರು ನಾನಾ ಪ್ರಕಾರವಾದಂತಹ ನಾನಾ ಪ್ರಕಾರವಾದಂತಹ ಹೇಳಿಕೆ ಕೊಟ್ಟು ಭಗವಂತನನ್ನು ಆಸ್ತಿ ನಾಸ್ತಿ ಅನ್ನೋ ಹೇಳಿಕೆ ಇತ್ಯಾದಿಗಳನ್ನು ಕೊಟ್ಟು ಸ್ಪೃಷ್ಟ ಅಸ್ಪೃಷ್ಟ ಚಲ ಅಚಲ ಸ್ಥಿರ ಅನ್ನುವಂಥ ಎಲ್ಲ ಹೇಳಿಕೆಗಳನ್ನು ಮತ್ತೆ ಮತ್ತೆ ಕೊಟ್ಟು ತಮ್ಮ ತಮ್ಮದೇ ಫಿಲಾಸಫಿಯನ್ನು ಮಾಡಿ ಆ ನಾಕಾರು ಕೋಟಿ ಫಿಲಾಸಫಿ ನಾಕಾರು ಕೋಟಿ ಫಿಲಾಸಫಿ ಮಾಡಿದ್ದಾರೆ. ಈಗಷ್ಟ ಅಂತಲ್ಲ ಅಂತ ಅರ್ಥ ಆಯ್ತು. ಇಂಥ ಶ್ರೀ ಶ್ರೀ ಎಷ್ಟು ಆಗ್ಬೋದು, ಇಂಥ ಹ್ಞೂ ಅಷ್ಟು ಆಗೋದು, ಹಾ ಹಾ ಎಷ್ಟು ಆಗೋದು, ಹೂ ಹೂ ಎಷ್ಟು ಆಗೋದು, ಇವರೆಲ್ಲ ಎಷ್ಟು ಆಗ್ಬೋದ್ರು, ಕೋಟಿ ಕೋಟಿ ಆಗ್ಬೋದ್ರಿ. ಇವರು ತಮ್ಮ ತಮ್ಮ ಹೇಳಿಕೆಗಳನ್ನು ತಮ್ಮದೇ ಆದ ವ್ಯಾಖ್ಯಾನ ತಮ್ಮದೇ ಆದ ಸಿದ್ಧಾಂತವನ್ನು ಮಾಡಿಕೊಂಡು ಇಷ್ಟು ಇದ್ದಾಗ್ಯೂ ಕೂಡ ಕೆಲವೇ ಕೆಲವರು ಭಗವಾನ್ ಅಸ್ಪೃಷ್ಟ, ಕೆಲವೇ ಕೆಲವರು ಇಷ್ಟೆಲ್ಲ ಹೇಳಿಕೆಗಳಲ್ಲಿ ಕೆಲವೇ ಕೆಲವರು ಶಾಸ್ತ್ರೀಯವಾದ ಮಾರ್ಗದರ್ಶನವನ್ನು ಒಪ್ಪಿಕೊಂಡು ಭಗವಂತನು ಅಸ್ಪೃಷ್ಟ ಅಸ್ಥಿ ಆದಿ ವಿಕಲ್ಪನ ವರ್ಜಿತ ಯಾವುದೇ ವಿಕಲ್ಪನೆಗೆ ಒಳಪಡುವುದಿಲ್ಲ. ಅಸ್ಥಿಗೆ ನಾಸ್ತಿಗೆ ಬರ್ತಾನೆ, ನಾಸ್ತಿಗೂ ಬರೋದಿಲ್ಲ. ಅಸ್ಥಿ ನಾಸ್ತಿಗೆ ಬರ್ತಾನೆ, ಬರೋದೇ ಇಲ್ಲ. ನಾಸ್ತಿ ನಾಸ್ತಿಗೆ ಬರ್ತಾನೆ, ನಾಕೆ ವಿಕಲ್ಪಗಳು. ಅಸ್ಥಿ ವಿಕಲ್ಪ, ನಾಸ್ತಿ ವಿಕಲ್ಪ, ಅಸ್ಥಿ ನಾಸ್ತಿ ವಿಕಲ್ಪ, ನಾಸ್ತಿ ನಾಸ್ತಿ ವಿಕಲ್ಪ, ಈ ನಾಲ್ಕು ವಿಕಲ್ಪಗಳಿಗೂ ಅವನು ಸಿಗೋದಿಲ್ಲ. ಹೌದೋ ವರ್ಜಿತ ಇತ್ತೀತತ್ ಅನ್ನುವುದನ್ನು ಕೆಲವರೇ ಕೆಲವರು ತಿಳಿತಾರೆ. ಏನ ಮುನಿನ ದೃಷ್ಟ ಜ್ಞಾತ ವೇದಾಂತೇಶು ಔಪನಿಷದ ಪುರುಷ ಸಹ ಸರ್ವದೃಕ್ ಸರ್ವಜ್ಞ ಪರಮಾರ್ಥ ಪಂಡಿತ ಇತ್ಯರ್ಥ. ನೀನು ಕೇಳಿದೇಳೋ ನಾವು ಪಂಡಿತರಾಗಬೇಕು ಅಂದ್ರೆ ಏನು ಮಾಡಬೇಕು, ಬಾಲಿಷರಾಗಬಾರ್ದು ಬಾಲಿಷರಾಗಿ ಉಳಿಬಾರ್ದು, ನಾವು ಪಂಡಿತರಾಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದೇಳೋ, ಇಷ್ಟೇ ನೀ ಮಾಡಬೇಕಾದ್ದು. ಏನು? ಅವನು ಅಸ್ಪೃಷ್ಟನೋ ಭಗವಂತನೋ, ಅವನು ಆಸ್ತಿ ನಾಸ್ತಿಗಳಿಗೆ ಅವನು ಒಳಪಡುವುದಿಲ್ಲ, ಅವನು ಅಸ್ಪೃಷ್ಟನಿದ್ದಾನೆ ಅನ್ನೋದನ್ನು ತಿಳ್ಕೊಂಬಿಡ್ಬಹುದಾಯ್ತು. ನೀ ಬ್ರಹ್ಮನೇ ಆಗಿ ಉಳಿಬಿಡ್ತೀಯ, ಅರ್ಥ ಆಯ್ತಲ್ವೋ? ಆಗಿನ ಕಾಲಕ್ಕೆ ಅಸ್ಪೃಶ್ಯರು ಅನ್ನೋ ಶಬ್ದ ಭಾಳ ಉಪಯೋಗ ಮಾಡ್ತಿದ್ರು. ಆದರೆ ವೇದಾಂತ ದೃಷ್ಟಿಯಿಂದ ನೋಡಿದ್ದೆ ಆದರೆ ಅದು ಅವಾಚ್ಯ ಶಬ್ದ ಅಲ್ಲ, ಅದು ಎಂಥ ಗಂಭೀರವಾದ ಅರ್ಥವನ್ನು ತೋರಿಸ್ತದೆ. ಅಸ್ಪೃಶ್ಯ ಅಂತಂದ್ರೆ ಯಾರು? ಆತ್ಮ ಬ್ರಹ್ಮ. ನಾವೆಲ್ಲರೂ ಅಸ್ಪೃಶ್ಯರೇ. ನಾವೆಲ್ಲರೂ ಅಸ್ಪೃಶ್ಯರು ತಿಳಿದಾರೆ. ತಿಳಿಯಾಗ ಹೋದ್ರೆ ಸ್ಪೃಶರು ಅಸ್ಪೃಶ್ಯರು. ಕೆಲವು ವಿಷಯಗಳಲ್ಲಿ ಸ್ಪೃಶರಾಗ್ತೀವಿ, ಕೆಲವು ವಿಷಯಗಳಲ್ಲಿ ಅಸ್ಪೃಶರಾಗ್ತೀವಿ. ಯಾವಾಗ ಸರ್ಕಾರದ ಸೌಲಭ್ಯ ಎಲ್ಲ ಬೇಕು ಆವಾಗ ಅಸ್ಪೃಶ್ಯರಾಗ, ಯಾವಾಗ ಸ್ಯಾಲ್ರಿ ಗಿಲ್ರಿ ಎಲ್ಲ ಪಕ್ಕ ಸಿಗ್ತದೆ, ಇನ್ಕ್ರಿಮೆಂಟ್ ಎಲ್ಲ ಪಕ್ಕ ಸಿಕ್ಬಿಡ್ತು ಆವಾಗ ಸ್ಪೃಶರು. ಕೆಲಸ ಇವತ್ತಿಗೂ ಆ ಪ್ರಾಕ್ಟೀಸನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬೇಕಾದರೆ ಯಾರನ್ನ ಮನೆ ಹೊರಗೆ ಕೂಡಿಸಿ ಚಾಯ್ ಕೊಡ್ತಿದ್ವಿ, ಪಾಪ ಅವ್ನು ಹಿಂದೂ ಅಂತ ಹೇಳ್ಕೊತಿದ್ದ, ಆದರೂ ಅವ್ನ ಮನೆ ಹೊರಗೆ ಕೂಡಿಸ್ತಿದ್ವಿ. ಏಯ್ ಅಲ್ಲಿ ಕೂತ್ಕೊ ನಿನ್ನ ಜಾಗದಾಗ, ಅದು ಬೇರೆ ಹೇಳೋದು. ನಿನ್ನ ತಟ್ಟೆ ತೊಗೊಂಡಿಲ್ಲೋ? ಹ್ಞೂ ತಟ್ಟೆ ತೊಗೊಳ್ತೀರಿ ಅಮ್ಮರು, ಹೋಗಿ ತಟ್ಟೆ ತೊಗೊಂಡು ಕೂತ್ಕೋತ. ಅದು ಹೆಂಗೆ ಕೊಡ್ತಾನೆ? ತುದಿಗಾಲಿನಲ್ಲಿ ಕೂತ್ಕೊಡು, ತುದಿಗಾಲಿನ ಕೂತ್ಕೊಡು. ಅವ ತಿನ್ನೋದು ನಿಮಗೆ ಕಾಣಬಾರ್ದು, ಹಿಂಗೆ ಹೊಳೆ ಕೂತ್ಕೋತ. ಚಾಯ್ ಕುಡಿಯೋದು ನಿಮ್ಗೆ ಗೊತ್ತಾಗಬಾರ್ದು, ಹಿಂಗೆ ಮುಚ್ಕೊಂಡು ಚಾಯ್ ಕುಡಿತಾನೆ. ಆಯ್ತಲ್ಲ, ಇಷ್ಟೆಲ್ಲ ಮಾಡಿದ ಮೇಲೆ ಅಕಸ್ಮಾತ್ ಅವನ ಜೀವನದೊಳಗೆ ಯಾವನೋ ಒಬ್ಬ ಕಾರುಣಿಕ ಪ್ರವೇಶ ಆಗ್ತಾನೆ, ದಯಾವಂತ ಪ್ರವೇಶ ಆಗ್ತಾನೆ. ಪ್ರವೇಶ ಆಗಿ ಏನಂತಾನೆ? ಬಾ, ನಿನಗೆ ನಾನು ಪಾಠ ಕಲಿಸ್ತೀನಿ, ನಿನಗೆ ನಾನು ಕಾಲೇಜ್ ಕಲಿಸ್ತೀನಿ, ನಿನಗೆ ನಾನು ನೌಕರಿ ಕೊಡ್ತೀನಿ, ನೀ ಇಷ್ಟ ಹೇಳಬೇಕಾದ್ದು ಜೀಸಸ್ ಹೆಸರು ತಗೋಬೇಕು, ಯೇಸು ಕ್ರಿಸ್ತನ ಹೆಸರು ತಗೋಬೇಕು. ಅವ ಅಷ್ಟು ಆಗೋದಿಲ್ಲ, ತಗೋತೀನಿ, ಇದು ದೇವ್ರ ಹೆಸರು ತಗೋಬೇಕು. ಆರು ತಿಂಗಳು ಒಂದು ವರ್ಷ ಆದಮೇಲೆ ಇದು ಒಂದೇ ದೇವರು, ಬಾಕಿ ದೇವರು ಅಲ್ಲ. ಆನಂತರ ಅವನಿಗೆ ನೌಕರಿ ಸಿಗ್ತದೆ. ಏನು ನೌಕರಿ ಸಿಗ್ತದೆ? ತಹಶೀಲ್ದಾರನು ಏನೋ ಆಗ್ತಾನೆ. ತಹಶೀಲ್ದಾರ ಆದಮೇಲೆ ಗೌರ್ಮೆಂಟ್ ನೋಟಿಫಿಕೇಷನ್ನ ಜನರಿಗೆ ತಲುಪಿಸ್ಬೇಕು ಅಂತ ಸರ್ಕ್ಯುಲರ್ ಬರ್ತದೆ. ಹೀಗಾಗಿ ಮನೆ ಮನೆಗೆ ತಹಶೀಲ್ದಾರ್ ಹೋಗಬೇಕಾಗ್ತದೆ. ಸೊ ಮನೆ ಮನೆಗೆ ಹೋದಾಗ ಯಾವ ಮನೆಯಲ್ಲಿ ಹೊರಕುದಂತ ಆಗ್ಬಿಡ್ತಾರಲ್ಲ, ಆವಾಗ ಏನು ಮಾಡ್ತಾರೆ? ಸರ್ ಸರ್ ಬರ್ರಿ ಬರ್ರಿ ಬರ್ರಿ ಬರ್ರಿ ಸಾಹೇಬ್ರೆ ಒಳಗೆ ಬರ್ರಿ. ಅವನಿಗೆ ಒಂಬಿಲ ಟಸ್ ಅಂತ ಇಷ್ಟೇ. ನಾನು ಒಳಗೆ ಬರ್ರಿ ಅನ್ನೋಂಥ ಇವರ ಗೌರವವನ್ನು ಪಡಿಬೇಕಾದ್ರೆ ನಾನು ಬೇರೆ ಧರ್ಮಕ್ಕೆ ಹೋಗೇ ಪಡಿಬೇಕು ಅಂತ ಆದ್ಮೇಲೆ ಈ ಧರ್ಮಕ್ಕೆ ಯಾರು ಇರ್ತಾರೆ ರೀ? ಸೇಮ್ ಫೆಲೋ. ಯಾರು ಅಸ್ಪೃಶ್ಯರು? ತಿಳಿದ್ರೆ ನಮಗೆ ಯಾವ ಸ್ಪರ್ಶವೂ ಇಲ್ಲ. ತಿಳಿಯದೆ ಹೋದರೆ ಅನುಕೂಲ ಸಿಂಧು ಇದ್ದಂಗೆ, ಕೆಲವುಗಳಲ್ಲಿ ಸ್ಪರ್ಶರು, ಕೆಲವುಗಳಲ್ಲಿ ಅಸ್ಪರ್ಶರು. ಎಂಥ ವಿಪರ್ಯಾಸ! ಮೂಲಭೂತವಾದ ಆ ಬದಲಾವಣೆಗಳನ್ನು ತರುವಂತಹ ಪ್ರಯತ್ನವನ್ನು ಕೆಲವೇ ಕೆಲವು ಮಠಾಧಿಪತಿಗಳು ಮಾಡ್ತಾ ಇದ್ದ. ಮೂಲಭೂತ ಅಂದರೆ ಒಮ್ಮೆಲೆ ಬದಲಾವಣೆ ತರಬೇಕಾಗುವುದು. ಇವು ಸಹಸ್ರಾರು ವರ್ಷಗಳಿಂದ ಬೇರು ಬಿಟ್ಟಂತಹ ದುರ್ದೈವಿ ಘಟನೆಗಳು ಇವು. ಓವರ್ ನೈಟ್ ನಾನು ಕೆಲವೊಂದು ಬಯಲಾಸ್ ಚೇಂಜ್ ಮಾಡಿಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡ್ತಾನೆ, ಹಂಗಾಗುವುದಿಲ್ಲ. ಅವರ ಮನೆ ಮನೆಯ ಮನಸ್ಸುಗಳಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ರು. ಆದರೂ ಧೈರ್ಯಗಿಡದೆ ಕೆಲವೇ ಕೆಲವು ಮಠಾಧಿಪತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಕ್ಸಸ್ಸು ಆಗಿದ್ದಾರೆ. ಚಿತ್ರಾಪುರ ಮಠದ ಸದ್ಯೋಜಾತ್ ಸ್ವಾಮೀಜಿ, ಸುರ್ನಹಳ್ಳಿ ಮಠದ ಗಂಗಾಧರೇಂದ್ರ ಸ್ವಾಮೀಜಿ, ಹರಿಹರಪುರದ ನೃಸಿಂಹ ಭಾರತಿ ಸಚ್ಚಿದಾನಂದ ಸ್ವಾಮೀಜಿ, ಎಡತೊರೆ, ಇವರೆಲ್ಲ ಸಾಂಪ್ರದಾಯಿಕ ಬ್ರಾಹ್ಮಣ ಪೀಠಗಳೇ ಆಗಿದ್ದರೂ ಕೂಡ ಒಂದು ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಬರ್ತಾ ಇದ್ದಾರೆ. ಪ್ರಾಕ್ಟಿಕಲಿ ನಾನು ನೋಡಿದ್ದೀನಿ. ಅವರು ಎಕ್ಸ್ಪ್ಲೈನ್ ಮಾಡದೆ ಹೋದರೂ ಕೂಡ ಅದರ ಹಿಂದಿರುವಂತಹ ಜಾತ್ಯಾತೀತವಾದ ಗಟ್ಟಿ ಭಾವ ಹೇಗಿದೆ ಅನ್ನೋದನ್ನು ನಾನು ನೋಡಿದ್ದೀನಿ. ನಾವು ಜಾತ್ಯಾತೀತರು ಆಗಬೇಕಾಗಿಲ್ಲ, ನಮ್ಮ ಸಹಜತೆಯೇ ಜಾತ್ಯಾತೀತ. ನಾವು ಯಾರೂ ಜಾತ್ಯಾತೀತರಾಗಬೇಕಾಗಿಲ್ಲ, ನಮ್ಮಲ್ಲಿ ಸಹಜತೆ ಇದೆ. ಆದ್ರೆ ಜನ ಅದನ್ನು ಅರ್ಥ ಮಾಡಿಕೊಂಡಿಲ್ಲ, ಆ ಸಹಜತೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಹೀಗಾಗಿ ಏನು ಮಾಡ್ತಾರೆ ಅವರು, ಕೆಲವು ಮಠಕ್ಕೆ ಕೆಲವಾರು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಇರ್ತವೆ, ಅನೇಕ ಡಿಪಾರ್ಟ್ಮೆಂಟ್ ಇರ್ತವೆ. ಕುಕ್ಕಿಂಗ್ ಹೆಂಗೋ, ಕ್ಲೀನಿಂಗ್ ಹೆಂಗೋ, ಆಫೀಸ್ ಹೆಂಗೋ, ಮತ್ತು ಆಫೀಸ್ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತವೆ. ಅಕೌಂಟ್ಸ್ ಬೇರೆ ಇರ್ತದೆ, ಕರೆಸ್ಪಾಂಡೆನ್ಸ್ ಬೇರೆ ಇರ್ತದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಡಿಫರೆನ್ಸ್ ಇರ್ತದೆ. ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಮೊದಲನೇ ಹಂತದಲ್ಲಿ ಓ ಈ ಗುಂಪಿನವರು ರಥದ ತೇರನ್ನು ಅಲಂಕಾರ ಮಾಡುವಷ್ಟು ಅವರಿಗೆ ನಾವು ಪ್ರವೇಶ ಕೊಡ್ತೀವಿ. ಓ ಈ ಗುಂಪಿನವರ ರಥ ಎಳೆಯುವಂತಹ ಪ್ರಯತ್ನ ನಾವು ಕಳಿಸ್ಕೊಡ್ತೀವಿ. ಈ ಗುಂಪಿನವರ ಪರವಾಗಿಲ್ಲ, ಇವರು ಗರ್ಭಗುಡಿವರೆಗೂ ಬರಬಹುದು, ಪಾತ್ರೆಗಳನ್ನು ತೊಳೆದಿಕ್ಕೆ ಅಲಂಕಾರದ ವ್ಯವಸ್ಥೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ. ಹೀಗೆ ಹಂತವಾಗಿ ಅವರಿಗೆ ತಿಳಿಯದಂತೆ ಮೇಲೆ ಎತ್ತುವ ಪ್ರಯತ್ನ. ಸಕ್ಸಸ್ ಆಗಿದ್ದಾರೆ. ಏಕೆಂದರೆ ನೀವು ಏನು ಇಲ್ಲಿ ನಿಮ್ಮ ಪೂರ್ವಗ್ರಹವಾದಂತಹ ಹೇಳಿಕೆಗಳಿಗೆ ಅಡ್ಡ ಬರ್ತಾ ಇಲ್ಲ, ಸಂಪ್ರದಾಯ ಅಡ್ಡ ಬರ್ತಾ ಇಲ್ಲ. ಅದಷ್ಟು ಸರಿ ಇದೆ ಅಂತ ಅರ್ಥ ಅಲ್ಲ, ಆದರೆ ನಾವು ಹಾಗೆ ಅಡ್ಡ ಬಂದು ಅದನ್ನು ಕಿತ್ತಿ ಎಸೆಯೋದು ಅದು ಕ್ರಮ ಅಲ್ಲ. ಭಾಳ ಆರೋಗ್ಯಕರವಾದ ಕ್ರಮ ಇದನ್ನು ಅನುಸರಿಸಿ ಅವರಿಗೆಲ್ಲ ಎತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಪ್ರಯತ್ನ ಶೃಂಗೇರಿಯಲ್ಲಿ ಕೂಡ ಆಗಿದೆ. ಹಾಂ, ಶೃಂಗೇರಿಯಲ್ಲಿ ಕೂಡ ಆಗಿದೆ. ಹಿಂದಕ್ಕೆ ಇವರು ಮೈಸೂರು ಮಹಾರಾಜರು ಒಂದು ಊರಿನಲ್ಲಿ ಎಲ್ಲರೂ ಕುಂಬಾರಿಕೆನೇ ಮಾಡ್ತಿದ್ರು. ಒಂದಾನೊಂದು ಊರಿನಲ್ಲಿ ಎಲ್ಲರೂ ಕುಂಬಾರಿಕೆನೇ ಮಾಡೋದು. ಕುಂಬಾರಿಕೆ ಅಂದರೆ ಗಡಿಗೆ ಅದು ಇದು ಇದನ್ನೇ ಮಾಡೋದು. ಎಲ್ಲ ಮನೆಗಳು, ಸಾವಿರಾರು ಮನೆಗಳು ಬರೀ ಇದೇ ಕೆಲಸ ಮಾಡೋದು. ಅದು ಪ್ಲೇಗ್ ಬಂದು ಅದು ಊರೇ ನಾಶ ಆಗೋಯಿತು. ಆ ಊರಿಗೆ ಅವರು ಹೆಸರಿಟ್ಟರು, ಕುಂಬಾರಕೊಪ್ಪಲು ಅಂತ ಹೆಸರಿಟ್ರು, ಕುಂಬಾರಕೊಪ್ಪಲು ಅಂತ. ಅದು ಪ್ಲೇಗ್ ಬಂದು ಊರು ನಾಶ ಆಗ್ಕೊಳ್ಳೆ ವಲಸೆ ಹೋಗ್ತಾರೆ ಇವರು. ಅದೇ ಪಕ್ಕದ ಒಂದು 2 ಕಿಲೋಮೀಟರ್ ಅಂತರದ ವಲಸೆ ಹೋಗಿ ಅಲ್ಲಿ ತಮ್ಮ ವಾಸಸ್ಥಾನ ಮಾಡಿಕೊಂಡು ಇವತ್ತಿಗೂ ಕುಂಬಾರಕೊಪ್ಪಲು ಅಂತಲೇ ಕರೀತಾರೆ. ಅದೇ ಕುಂಬಾರಕೊಪ್ಪಲದಾಗ ನಾವಿರೋದು, ವಿ ಲಿವ್ ಇನ್ ದಟ್ ಕುಂಬಾರಕೊಪ್ಪಲು. ಏನಿದು, ಇದು ಮಹಾರಾಜರು ಮಾಡಿದ ವ್ಯವಸ್ಥೆ. ಇದು ಏನು, ನಾವು ನಿಮಗೂ ಅವಕಾಶ ಕೊಡ್ತೀವಿ, ನೀವು ಸಹಿತ ಸುಖವಾಗಿರಬಹುದು, ನಿಮಗೂ ಇರಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ ಕುಂಬಾರರಿಗೆ ಅಂತ ಒಂದು ಕೊಪ್ಪಲ ಮಾಡಿ ಅಲ್ಲಿ ನೀವು ಕುಂಬಾರಕೊಪ್ಪಲು ಅಂತ ಇದೆ. ಮುಂದೆ ಪ್ಲೇಗ್ ಬಂತು, ಜಾಗ ಇತ್ತು, ಶಿಫ್ಟ್ ಮಾಡಿಸಿದ್ರು, ಅದೆಲ್ಲ ನಂತರ ಡೆವಲಪ್ಮೆಂಟ್. ಈಗ ಕಾಸ್ಮೋಪಾಲಿಟಿನ್, ಇಲ್ಲಿ ಯಾರು ಕುಂಬಾರರು ಇಲ್ಲ, ಟೇಲರು ಇಲ್ಲ, ಎಲ್ಲರೂ ಇದ್ದಾರೆ ಅಲ್ಲಿ. ಎಲ್ಲರೂ ಇದ್ದಾರೆ ಅಂದರೆ ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಅಂದರೆ ಯಾರೂ ಇಲ್ಲ. ಸೊ ಒಂದು ಕಡೆಯಿಂದ ನಮ್ಮ ರಾಜ ಮಹಾರಾಜರು ಕೂಡ ಇದು ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ಮಠಾಧಿಪತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ದೃಷ್ಟಿಯಲ್ಲಿ ನೋಡಿದ್ದೆ ಆದರೆ ಸ್ವಲ್ಪ ಸ್ಲೋ ಪ್ರಾಸೆಸ್ ಇವೆಲ್ಲ. ನಾ ಹೇಳಿದೆ ನಿಮಗೆ, ಹಿಂದೂ ಧರ್ಮ ಇದು ಸಂಖ್ಯಾತ್ಮಕವಾದ ಧರ್ಮ ಅಲ್ಲ, ಇದು ಗುಣಾತ್ಮಕವಾದ ಧರ್ಮ. ಇದು ಸಾಂಘಿಕ ಧರ್ಮ ಅಲ್ಲ, ಇದು ವ್ಯಕ್ತಿಗತವಾದ ಧರ್ಮ. ಪ್ರತಿ ವ್ಯಕ್ತಿಯೂ ಕೂಡ ವಿಕಾಸಗೊಳ್ಳಬೇಕು ಅನ್ನೋದು ವೇದಗಳ ಒಂದು ಸ್ಪಷ್ಟವಾದ ತಾತ್ಪರ್ಯ. ಪ್ರತಿ ವ್ಯಕ್ತಿಯೂ ಕೂಡ ವಿಕಾಸ ಆಗಬೇಕು. ಹೀಗಾಗಿ ಬದಲಾವಣೆಯನ್ನು ತಕ್ಷಣ ನಾವು ಕಾಣಕ್ಕೆ ಸಾಧ್ಯ. ಬದಲಾವಣೆ ಅವಶ್ಯವಾಗಿ ಬದಲಾವಣೆ ಬರ್ತದೆ, ಅವಶ್ಯವಾಗಿ ಬರ್ತದೆ, ಬರಲೇಬೇಕು. ಏಕೆಂದರೆ ಜಾತ್ಯಾತೀತತೆ ಇದು ನಮ್ಮ ಸಹಜತೆ. ಹೀಗೆ ಸೂರ್ಯನ ಬೆಳಕು ಇದು ಸಹಜತೆ, ಇದರಲ್ಲಿ ಯಾವ ಜಾತಿ ಇಲ್ಲ. ನೀರಿನ ಪ್ರವಾಹ ಸಹಜತೆ, ಹೀಗೆ ಅದರಲ್ಲಿ ಯಾವ ಜಾತಿ ಭೇದ ಇಲ್ಲ. ನಕ್ಷತ್ರಗಳು ಹೊಳಿತಾ ಇವೆ, ಇದು ಸಹಜತೆ, ಅದರೊಳಗೆ ನೀವು ಜಾತಿ ಭೇದವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಯಾವ ಜಾತಿ ಭೇದವೂ ನಮ್ಮಲ್ಲಿ ಇಲ್ಲ. ಅದಕ್ಕೆ ನೀವು ಆ ಹಾಡು ಹಾಡು ಬಹಳ ಚಂದ. ಒಂದು ತೋಟದಲ್ಲಿ ಬಣ್ಣ ಬಣ್ಣ, ಹಾಂ ಹಾಂ, ಆ ಹಣ್ಣಲ್ಲಿ ನೀವು ತೋರಿಸ್ತೀರಿ. ಎಲ್ಲ ಕೂಡಿ ಬಾಳಿದ್ದೇವೆ, ಹಿಂದೂ ಬಾಳಿದ್ದೀವಿ, ಇವತ್ತು ಬಾಳ್ತೀವಿ, ಮುಂದೆ ಬಾಳ್ತೀವಿ ನಾವು. ಇವು ಮಧ್ಯದಲ್ಲಿ ನಮ್ಮ ಕಂಟೆನ್ಷನ್ನ ಕೆಡಿಸೋದಕ್ಕೆ ಇವರೆಲ್ಲ ಹೇಳಿಕೆಗಳು ಹೇಗೆ ಇಲ್ಲಿ ಬಂದಿದ್ದಾರೆ. ಹಾಂ, ಇರುವಂಥ ಆತ್ಮನ ಇರಲಿಕ್ಕೆ ಬಿಡದೇ ನಾನಾ ಪ್ರಕಾರವಾದ ಹೇಳಿಕೆಗಳನ್ನು ಕೊಟ್ಟು ಅದನ್ನು ಅವರು ಅಡ್ಡದಾರಿಗೆ ತೊಗೊಂಡು ಹೋಗುತ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಗೆ ಕಾಣ್ತಾ ಇದೆಯೋ ಹಾಗೆ ನೋಡ್ತಾರೆ ನೋಡಿ. ಏನು ಪ್ರಾವಾದುಕಾನಾಂ ಯಾಸ ಭಗವಾನ್ ಅಭಿಯಸ್ತಿ ನಾಸ್ತಿ ಇತ್ಯಾದಿ ಕೋಟಿಭಿ ಚತಸ್ರಭಿ ಅಪಿ ಅಸ್ಪೃಷ್ಟ ಅಸ್ಥಿ ಆದಿ ವಿಕಲ್ಪನಾ ವರ್ಜಿತ ಇತ್ಯಾದ. ಕೆಲವೇ ಕೆಲವರು ಮಾತ್ರ ಏನು ಮಾಡ್ತಾರೆ, ಇದರ ಸ್ಪಷ್ಟತೆಯನ್ನು ಗುರುತಿಸ್ತಾರೆ. ಏ ನಮುನಿನ ದೃಷ್ಟ ಜ್ಞಾತ ವೇದಾಂತೇಶು ಔಪನಿಷದ ಪುರುಷ ಸಹ ಸರ್ವದೃಕ. ಯಾರು ಇದನ್ನು ಗುರುತಿಸ್ತಾರೆ ಈ ಥರ? ಯಾರು ಅಂದರೆ ಮುನಿಗಳು. ಯಾರು ಮುನಿಗಳು? ಯಾರು ಈ ಈ ಈ ಆತ್ಮನನ್ನು ಸ್ಪಷ್ಟವಾಗಿ ಕಂಡಿದ್ದಾರೋ ಆ ಮುನಿಗಳು. ಯಾರು ಕಂಡಿದ್ದಾರೆ ಆತ್ಮನ ಸ್ಪಷ್ಟವಾಗಿ? ವೇದಾಂತೇಶು ವೇದಾಂತದಲ್ಲಿ ಇದ್ದುಕೊಂಡು, ವೇದಾಂತ ಅಧ್ಯಯನದಲ್ಲಿ ಇದ್ದುಕೊಂಡು ಯಾರು ಅದನ್ನು ಮಾರ್ಗದರ್ಶನ ಪಡೆದಿದ್ದಾರೋ ಅವರು ಕಂಡಿದ್ದಾರೆ. ವೇದಾಂತದಲ್ಲಿ ಇರೋದಂದ್ರೆ ಏನು? ಔಪನಿಷದ ಪುರುಷ. ಸಾಂಪ್ರದಾಯಿಕವಾಗಿ ಉಪನ್ಯಾಸ ಕೇಳಿದ್ರೆ ನಿಮಗೆ ಗೊತ್ತು ಮುಂದಿನ ಶಬ್ದ ಏನು ಹೇಳ್ತಾರೆ ಅಂತ ಗೊತ್ತಾಗ್ಬಿಡ್ಬೇಕು. ನಿಮಗೆ ಕೇಳೋ ರೂಢಿ ಇತ್ತು ಅಂದ್ರೆ ಶ್ರವಣದ ಗಾಂಭೀರ್ಯತೆ ನಿಮಗೆ ಗೊತ್ತಿತ್ತು ಅಂದರೆ ಶ್ರವಣ ಮಾಡಬೇಕಾದ್ದು, ಶಾಸ್ತ್ರ ಮರ್ಯಾದೆಯನ್ನು ಉಳಿಸ್ಕೋಬೇಕಾದ್ದು ಇತ್ಯಾದಿ ಅಂದರೆ ಏನು ಅಂತ ಗೊತ್ತಿದ್ದುದಾದರೆ ಪ್ರವಚನಕಾರರು ವ್ಯಾಖ್ಯಾನಕಾರರು ಮುಂದೆ ಮಾತಾಡ್ತಂತ ಮುಂದೆ ಏನು ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೀಗೆ ಮಾತಾಡಿ ಅಲ್ಲಿ ಹೋಗಿ ಮುಟ್ಟಿದ್ರೇ ಅದು ವಿಷಯ, ಇಲ್ಲದೆ ಹೋದರೆ ಆ ವಿಷಯವೇ ಅಲ್ಲ ಅದು. ಹಾಂ, ವಿಷಯ ಅಲ್ಲ ಅದೇನದು, ವಿಷ. ವೇದಾಂತೇಶು ಔಪನಿಷದ ಪುರುಷ ಸಹ, ಆ ಉಪನಿಷತ್ ಮಾರ್ಗದರ್ಶನದಲ್ಲಿ ಆತ್ಮತತ್ವವನ್ನು ಯಾರು ತಿಳಿತಾರೋ ಸರ್ವದೃಕ್ ಎಲ್ಲವನ್ನು ವ್ಯಾಪಿಸಿಕೊಂಡಿದ್ದಂತಹ ಸರ್ವಜ್ಞ ಪರಮಾರ್ಥ ಪಂಡಿತ ಇತ್ಯರ್ಥ. ಅವರೇ ಪಾರಮಾರ್ಥಿಕ ಪಂಡಿತರು. ನೀವು ಪ್ರಶ್ನೆ ಕೇಳಿದಲ್ಲವೋ, ನಾವು ಬಾಲಿಶ್ ಆಗಿ ಉಳಿಯೋದು ಬೇಡಾಗಿದೆ, ನಮಗೇನಾಗಬೇಕಾಗಿದೆ? ಪಂಡಿತರಾಗಬೇಕಾಗಿದೆ, ಅರ್ಥಾತ್ ಜ್ಞಾನ ಪಡ್ಕೋಬೇಕಾಗಿದೆ. ಅರ್ಥಾತ್ ನಾವು ಆತ್ಮಜ್ಞಾನವನ್ನು ಹುಡುಕಿಕೊಂಡು ಬಂದವರು, ಶೋಧಿಸಿಕೊಂಡು ಬಂದವರು. ನಮಗೇನು ಮಾಡಬೇಕು, ನಮಗೆ ಇದು ಸಾಧ್ಯ ಇದೆ? ಹಾಗಾದರೆ ಈ ಥರ ಮಾಡಪ್ಪ, ನೀನು ಔಪನಿಷತ್ ಪುರುಷನನ್ನು ಕಾಣ್ಕೋ. ಔಪನಿಷತ್ ಪುರುಷನ ಹೇಗೆ ಕಾಣ್ಕೋಬೇಕು? ವೇದಾಂತ ಅಧ್ಯಯನವನ್ನು ಮಾಡು. ವೇದಾಂತ ಅಧ್ಯಯನ ಎಲ್ಲಿ ಮಾಡಬೇಕು? ನೀನು ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ವೇದಾಂತ ಅಧ್ಯಯನ ಕೇಳಬೇಕು. ಆ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅವರು ನಮಗೆ ಸಿಗಬೇಕಲ್ವೋ? ಹಾಂ, ಸಿಗ್ತಾರೆ. ಮುನಿನಾ, ಅವ್ರಿಗೆ ಯಾರು ಸಿಗ್ತಾರೋ ಅವರಿಗೆ ಮುನಿಗಳು ಅಂತ ಕರೀತಾರೆ. ಯಾಕೆ ಅಂತಂದರೆ ಆ ಪ್ರಕಾರವಾದ ಚಿಂತನೆ ಮನನ ಮಾಡ್ತಾ ಇರಬೇಕು ನೀನು. ಏನು, ನನಗೊಬ್ಬ ಗುರು ಬೇಕು, ನನಗಿದನ್ನು ತಿಳಿಸಿಕೊಡಬೇಕು ಅನ್ನೋಂಥ ತೀವ್ರವಾದ ಬಲವಾದ ಆಸಕ್ತಿ ಇದ್ದಂತಾದರೆ ಅವಶ್ಯವಾಗಿಯೂ ಸಿಗ್ತಾರೆ, ಮತ್ತು ವಾಪಸ್ ಬರ್ರಿ. ಅವ್ರು ಸಿಕ್ಕದ್ದೇ ಆದರೆ ವೇದಾಂತ ಸಿಗ್ತದೆ, ವೇದಾಂತ ಸಿಕ್ಕರೆ ಉಪನಿಷತ್ ಪುರುಷ ಸಿಗ್ತಾರೆ. ಔಪನಿಷತ್ ಪುರುಷ ಸಿಕ್ಕರೆ ಏನಂತ ಸಿಗ್ತಾರೆ? ಔಪನಿಷತ್ ಪುರುಷ ಏನಂತ ಸಿಗ್ತಾರೆ? ಆ ಆತ್ಮನು ನಾನೇ ಇದ್ದೇನೆ ಅನ್ನುವ ರೀತಿಯಲ್ಲಿ ತಿಳಿಸಿಕೊಡುವಂಥವ್ರು ಸಿಗ್ತಾರೆ. ಆವಾಗ ನೀನು ಆತ್ಮ ಸ್ವರೂಪನೇ ಆಗುತ್ತೀಯ, ಆವಾಗ ಪರಮಾರ್ಥ ಪಂಡಿತ. ಕರೆಕ್ಟಾ? ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ, ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಹತೆ. ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಹತೆ. ಕೃಷ್ಣಾಂ ಸರ್ವಜ್ಞತಾಂ ಬ್ರಾಹ್ಮಣ್ಯಂ ಪ್ರಾಪ್ಯ, ಅದಕ್ಕೆ ಮತ್ತೆ ವಿಶೇಷಣಗಳು. ಬ್ರಾಹ್ಮಣ್ಯಂ ಪದಂ ಪ್ರಾಪ್ಯ, ಮತ್ತೊಂದು ವಿಶೇಷಣ. ಬ್ರಾಹ್ಮಣ್ಯಂ ಪದಂ ಅದ್ವಯಂ ಪದಂ ಬ್ರಾಹ್ಮಣ್ಯಂ ಪ್ರಾಪ್ಯ, ಮತ್ತೊಂದು ವಿಶೇಷಣ. ಅನಾಪನ್ನಾದಿ ಮಧ್ಯಾಂತಂ ಬ್ರಾಹ್ಮಣ್ಯಂ ಪ್ರಾಪ್ಯ, ಅಲ್ಲಿ ತನಕ ಬರ್ತಾ ನೋಡಿ. ಕಿಮತಃ ಪರಮೀಹತೆ, ಇನ್ನು ಮತ್ತೆ ಏನು ಪ್ರಯತ್ನ ಮಾಡಬೇಕವ? ಸ್ವಾಮಿ, ಇನ್ನೂ ಪ್ರಾಕ್ಟಿಕಲ್ ಅನುಭವ ಬಂದಿಲ್ಲ. ಇನ್ನೆಂಥ ಪ್ರಾಕ್ಟಿಕಲ್ ಅನುಭವ ಕೂತಿ? ಇನ್ನೆಂಥ ಪ್ರಾಕ್ಟಿಕಲ್ ಅನುಭವ ನಿನಗೆ? ಕೃಷ್ಣಾಂ ಸರ್ವಜ್ಞತಾಂ ಪ್ರಾಪ್ಯ, ಈ ಪರಿಪೂರ್ಣತೆಯನ್ನು ಕೂಡಿದಂತಹ, ಸರ್ವಜ್ಞತ್ವದಿಂದ ಕೂಡಿದಂತಹ ಈ ಬ್ರಹ್ಮನನ್ನು ತಿಳಿದವರಾಗಿ, ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವರಾಗಿ, ಬ್ರಹ್ಮನನ್ನು ಆ ಬ್ರಹ್ಮನ ನಾನೇ ಎಂದು ಸ್ಪಷ್ಟವಾಗಿ ತಿಳಿದವರಾಗಿ, ನಿಖರವಾಗಿ ಸಂಶಯರಹಿತರಾಗಿ ತಿಳಿದವರಾಗಿ, ಎಂತಹ ಬ್ರಹ್ಮ ಅದು? ಅದ್ವಯಂ ಪದಂ ಬ್ರಹ್ಮ. ಎಂತಹ ಬ್ರಹ್ಮ ಅದು? ಎರಡಿಲ್ಲದೆ ಇರುವಂತಹ, ಭೇದ ಇಲ್ಲದೆ ಇರುವಂತಹ, ಸುಮ್ಮನೆ ದ್ವೈತ ಇಲ್ಲದೇ ಇರುವಂತಹ ಬ್ರಹ್ಮ. ಆವಾಗ ಇವಾಗ ನಾವು ಹೆಚ್ಚು ತಪ್ಪಿದ್ವಿ ಅಂತ ಅವರು ಬೆಳೆದು ಕೂತ್ಕೊಂಡಾರಷ್ಟೇ. ನಾವು ನಮ್ಮ ಎಚ್ಚರ ಕಾಪಾಡಿಕೊಂಡಿದ್ರೆ ಅವ್ರು ಯಾರು ಬೆಳೀತಿರಲಿಲ್ಲ. ಎಚ್ಚರ ನಾವು ಕಳ್ಕೊಂಡ್ಬಿಡ್ತೀವಿ ಖುಷಿಯಾಗಿ. ಓ ಇಲ್ಲದೆ ನೋಡಿ, ಸ್ಪೆಷಲ್ ಆ ಶಬ್ದ ಏನು? ಅದ್ವಯಂ ಪದಂ ಬ್ರಹ್ಮ. ಎರಡಿಲ್ಲದೆ ಇರುವಂತಹ ದ್ವೈತರಹಿತವಾದಂತಹ ಪರಬ್ರಹ್ಮ ಪದವನ್ನು ಮತ್ತೆ ಎಂಥದ್ದು? ಆಪನ್ನಾದಿ ಅಂದರೆ ಹೊಂದೋದು, ಅನಾಪನ್ನಾದಿ ಹೊಂದೋದು ಏನಿಲ್ಲ ಅದರೊಳಗೆ. ಅನಾಪನ್ನಾದಿ ಆದಿ ಮಧ್ಯ ಅಂತ, ಅನಾಪನ್ನ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ, ಪಡ್ಕೊಂಬೋದು ಏನೂ ಇಲ್ಲ, ಕಳ್ಕೊಂಬೋದು ಏನು ಇಲ್ಲ. ಸ್ವಾಮಿ, ಪ್ರಾರಂಭದ ಅಧ್ಯಯನದ ಪ್ರಾರಂಭದ ಕಾಲದಲ್ಲಿ ಕಳ್ಕೊಂಬೋದು ಜಾಸ್ತಿ ಇರ್ತದೆ. ಅನಾತ್ಮವನ್ನೇ ಕಳ್ಕೊತೀರಿ, ನಾವು ಕಳ್ಕೊಂಬುದಿಲ್ಲ ಅಂತ ಹೇಳೋದಿಲ್ಲ, ಆತ್ಮನೇ ಕಳ್ಕೊತೀರಾ? ಹೋಗ್ಲಿ, ಕೊನೆಯಲ್ಲಿ ನಾವು ಆತ್ಮನ ಪಡ್ಕೋತೀವಿ. ಆತ್ಮನ ಪಡ್ಕೋತೀರಾ? ಆದಿ ಮಧ್ಯ ಅಂತ, ಆದಿ ಮಧ್ಯಾಂತ, ಅನಾಪನ್ನ ಪಡ್ಕೊಂಬುದು ಇಲ್ಲ, ಕಳ್ಕೊಳ್ಳೋದು ಇಲ್ಲ. ಕಿಮತಃ ಪರಮೀಹತೆ, ಇಂತಹ ಪರಿಪೂರ್ಣವಾದಂತಹ ಜ್ಞಾನಿ ಇನ್ನು ಏನು ತಾನೇ ಪ್ರಯತ್ನಿಸಿ ಶುರು ಮಾಡ್ತಾನೆ? ಏನು ಅಜೆಂಡಾ ಇಟ್ಕೋತಾನ? ಏನು ಅಜೆಂಡಾ? ಎಷ್ಟು ಮಜಾ ಅದ ನೋಡ್ರಿ, ಪೂಜ್ಯ ಸ್ವಾಮೀಜಿ ಹೇಳ್ತಾ ಇದ್ರು. ಇಲ್ಲಿ ತನಕ ಅವರಿಗೆ ಜವಾಬ್ದಾರಿಗಳು, ಕೆಲಸಗಳು, ಮೀಟಿಂಗ್ಗಳು, ಫೋನ್ ಕಾಲ್ಗಳು, ಮಾತಾಡೋದು, ಕೌನ್ಸಿಲಿಂಗು, ಪ್ಲಸ್ ಈ ಬ್ರಹ್ಮಚಾರಿಗಳ ಕಾಟ ಬೇರೆ, ಕೋರ್ಸ್ ಬೇರೆ ನಡೀತಿತ್ತು. ಆ ಕಡೆಗೆ ಅದು ಆಗಬೇಕು, ಇದು ಆಗಬೇಕು. ಇವುಗಳ ಮಧ್ಯದಲ್ಲಿ ನಮ್ಗೆ ಹೇಳ್ತೀವಿ, ಇಫ್ ಅಟ್ ಆಲ್ ದೇರ್ ಇಸ್ ಅ ಸ್ವಾಮಿ ಆ್ಯಂಡ್ ದಟ್ ಸ್ವಾಮಿ ಡಸಂಟ್ ಹ್ಯಾವ್ ಎನಿ ಅಜೆಂಡಾ ಈಸ್ ಓನ್ಲಿ ದಯಾನಂದ. ಇಲ್ಲಿ ಮೀಟಿಂಗು, ಅಲ್ಲಿ ಕೌನ್ಸಿಲಿಂಗು, ಅಲ್ಲಿ ಹಾಗೆ, ಇಲ್ಲಿ ಹೀಗೆ, ಇಲ್ಲಿ ಕ್ಲಾಸು, ಅಲ್ಲಿ ಪ್ರವಾಸ, ಇಷ್ಟೆಲ್ಲವುಗಳ ಮಧ್ಯದಲ್ಲಿ ಅಜೆಂಡಾ ಫ್ರೀ ಅಂತಿದ್ರು. ಬೆಳಗಿನಿಂದ ಸಾಯಂಕಾಲ ತನಕ ನೂರಾರು ಚೆಕ್ ಸಹಿ ಮಾಡೋರು. ಆಮೇಲೆ ಆಮೇಲೆ ಏನು ಹೇಳೋರು? ಅಜೆಂಡಾ ಫ್ರೀ. ಆಮೇಲೆ ಕೇಳ್ರಿ, ಹತ್ತಾರು ಮೊಬೈಲ್ಗಳನ್ನು ಅಟೆಂಡ್ ಆಗೋರು, ಆದರೆ ಏನು ಹೇಳೋರು? ನನ್ನ ಹತ್ರ ಮೊಬೈಲೇ ಇಲ್ಲ, ನನ್ನದು ಯಾವುದು ಅಕೌಂಟ್ ಇಲ್ಲ. ಆತ್ಮ ಹೌ ಹೀಸ್ ಟೋಟಲಿ ಫ್ರೀ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟು ಎಷ್ಟು ಯಾವ ಯಾವುದೇ ರೀತಿಯ ಕಟ್ಟುಪಾಡುಗಳಿಗೆ ಒಳಪಡದೇ ಇರುವನು ಆತ್ಮ. ಕಟ್ಟುಪಾಡುಗಳ ಮಧ್ಯದಲ್ಲಿ ಕಟ್ಟುಪಾಡಿಗೆ ಒಳಪಡದೇ ಇರುವನು ಆತ್ಮ. ಅದಕ್ಕೆ ನಾನು ನಿಮ್ಗೆ ತೋರಿಸಿದೆ, ಅಜೆಂಡಾಗಳ ಮಧ್ಯದಲ್ಲಿ ಅಜೆಂಡಾ ಫ್ರೀ ಯಾರು ಅಂತಂದ್ರೆ ಮುನಿ ಆತ್ಮಜ್ಞಾನಿ ಬ್ರಾಹ್ಮಣ್ಯ ಪದವನ್ನು ಕಂಡವ. ಅಜೆಂಡಾಗಳ ಮಧ್ಯದಲ್ಲಿ ಅಜೆಂಡಾ ಫ್ರೀ. ಅಜೆಂಡಾ ಫ್ರೀ ಇದ್ದವರಿಗೇನೆ ಸಾಕಷ್ಟು ಅಜೆಂಡಾಗಳು ಇರ್ತಾವೆ, ಅದನ್ನು ತಿಳ್ಕೊಂಬಿಡ್ರಿ ನೀವು. ಇಡೀ ಜಗತ್ತೆಲ್ಲ ಅವ್ರ ಹಿಂದೆ ಇರ್ತದೆ. ಇದು ಇದು ಸುಂದರವಾದ ಶ್ಲೋಕ, ನನಗೆ ಇಷ್ಟ ಇದೆ. ಪ್ರಾಪ್ಯ ಸರ್ವಜ್ಞ. ಓಕೆ, ಈ 343 ಪ್ರಾಪ್ಯ ಈತಾಂ ಯಥೋಕ್ತಾಂ ಕೃಷ್ಣಾಂ ಸಮಸ್ತಾಂ ಸರ್ವಜ್ಞತಾಂ ಬ್ರಾಹ್ಮಣ್ಯ ಪದಂ ಸಬ್ರಾಹ್ಮಣಃ ಈಶಃ ನಿತ್ಯಃ ಮಹಿಮಾ ಬ್ರಾಹ್ಮಣಸ್ಯ ಇತಿ ಶ್ರುತಿಃ. ಜಾತಿ ಬ್ರಾಹ್ಮಣ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿಲ್ಲ, ಇಲ್ಲಿ ಜ್ಞಾನಿ ಬ್ರಾಹ್ಮಣ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮೊದಲು ಅದು ಕ್ಲಿಯರ್ ಇರಬೇಕು, ಶ್ರೋತೃಗಳಿಗೆ ಅದನ್ನು ಮೊದಲು ಕ್ಲಿಯರ್ ಮಾಡಬೇಕು. ಶ್ರೋತೃಗಳು ತಿಳ್ಕೋತಾ ಬಿಡುವಂಥ ಕೈ ಬಿಡುವಂತಹ ಪ್ರಬುದ್ಧತೆಯನ್ನು ಶ್ರೋತೃಗಳಲ್ಲಿ ಬಂದಿಲ್ಲ. ಅದೆಲ್ಲ ಹೇಳಬೇಕಾಗಿಲ್ಲ, ಇದೆಲ್ಲ ಅಂಡರ್ಸ್ಟುಡ್ಡು, ಸಾರಿ ಮಿಸ್ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ಏನಿಲ್ಲ, ಕ್ಲಿಯರ್ ಮಾಡಬೇಕು. ಬ್ರಾಹ್ಮಣ ಇಲ್ಲಿ ಶಬ್ದ ಉಪಯೋಗ ಮಾಡಿದ್ರೆ ಮತ್ತೆ ಮತ್ತೆ ನಿಮಗೆ ಕಾಣ್ತದೆ, ಇಲ್ಲಿ ಬೃಹದಾರಣ್ಯಕ ಕೋಟ್ ಬರ್ತದೆ, ಸ ಬ್ರಾಹ್ಮಣ, ಅವನೇ ಬ್ರಾಹ್ಮಣನು. ಯಾರು ಬ್ರಾಹ್ಮಣರು? ಬ್ರಾಹ್ಮಣ್ಯ ಪದಂ. ಎಂತಹ ಬ್ರಾಹ್ಮಣ್ಯ ಪದಂ? ನಿತ್ಯ ಮಹಿಮಾ ಬ್ರಾಹ್ಮಣಸ್ಯ ಪದಂ. ಯಾವುದು ನಿತ್ಯವಾಗಿದೆ, ಮಹಿಮಾವಂತವಾಗಿದೆ, ಪರಬ್ರಹ್ಮ ಸ್ವರೂಪವಾಗಿದೆ, ಸಚ್ಚಿದಾನಂದವಾಗಿದೆ, ಕೇವಲ ನಿತ್ಯ ಶುದ್ಧ ಬುದ್ಧ ಮುಕ್ತ ಅನಂತ ಆನಂದ ಸ್ವಭಾವವನ್ನು ಕೂಡಿದ್ದಾಗಿದೆ, ಆ ಬ್ರಾಹ್ಮಣೇ ನಾನು, ಆ ಬ್ರಹ್ಮನೇ ನಾನು ಎಂದು ಯಾವ ತಿಳಿದಿದ್ದಾನೋ ಅವನು ಬ್ರಾಹ್ಮಣ. ಬ್ರಹ್ಮ ಜಾನಾತಿ ಯಹ ಸಹ ಬ್ರಾಹ್ಮಣ. ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣ. ಏನು ತೋರಿಸ್ತದೆ? ಜಾತಿ ತೋರಿಸಿಲ್ಲ. ನೀ ಯಾ ಜಾತಿಯಾಗಿ ಹುಟ್ಟಿದ್ರೆ ನಮಗೇನಾಗಬೇಕಾಗಿದೆ? ಬ್ರಹ್ಮನನ್ನು ತಿಳಿದೆಯೋ ಅವನಿಗೆ ಬ್ರಾಹ್ಮಣ ಅಂತಾದ್ರೂ ಯಾಕೆ ಕರಿಬೇಕು? ಬ್ರಾಹ್ಮಣ ಅನ್ನೋ ಶಬ್ದದ ಮೇಲೆ ದ್ವೇಷ ಇವರಿಗೆಲ್ಲ. ಅವನಿಗೆ ಬ್ರಾಹ್ಮಣ ಅಂತ ಯಾಕೆ ಕರಿಬೇಕು? ಅಯ್ಯೋ, ಬ್ರಹ್ಮನನ್ನು ತಿಳಿದವರು ಯಾರೋ ಅವರು ಬ್ರಾಹ್ಮಣ ಅಂತ ಸಂಸ್ಕೃತದೊಳಗೆ ಅದು ಹಾಗೆ ಸಮಾಸ ಬರ್ತದೆ. ಬ್ರಹ್ಮನನ್ನು ತಿಳಿದವರು ಯಾರೋ ಅವರು ಬ್ರಾಹ್ಮಣ. ಬ್ರಾಹ್ಮಣರು ಅಂದ ತಕ್ಷಣ ದೊಡ್ಡ ಗುಂಪದ ಅಂತ ಯಾಕೆ ತಿಳ್ಕೋಬೇಕು ನೀನು? ಯಾವನೋ ಒಬ್ಬನು ಕಾಡಿನಾಗಿರ್ಬೋದು, ಇಬ್ರು ಇರ್ಬೋದು. ಸೊ ಬ್ರಾಹ್ಮಣ್ಯ ಪದ ಏನದು ಪದ ವಿಶೇಷತ ಸರ್ವಜ್ಞತಾಂ ಸರ್ವಜ್ಞತಾಂ ಬ್ರಾಹ್ಮಣ್ಯ ಪದಂ ಬ್ರಾಹ್ಮಣ್ಯಂ ಪದಂ ಎಲ್ಲೆಲ್ಲಿಯೂ ಇದ್ದದ್ದರಲ್ಲಿಯೂ ಇಲ್ಲದ್ದರಲ್ಲಿಯೂ ಅರಿವಿನ ಸಾನ್ನಿಧ್ಯವೇ ಇರುವುದರಿಂದ ಸರ್ವಜ್ಞ. ಇದ್ದದ್ದರಲ್ಲಿಯೂ ಇಲ್ಲದ್ದರಲ್ಲಿಯೂ ಅರಿವಿನ ಸಾನ್ನಿಧ್ಯನೇ ಇರ್ತದೆ. ಅಂದ್ರೇನು, ನಾವು ನೀನು ಅಭ್ಯಾಸ ಮಾಡಿದಂಗೆ ಅಸ್ಥಿ ಎಂದು ಹೇಳುವಾಗ ನಾಸ್ತಿ ಎಂದು ಹೇಳುವಾಗ ಅದನ್ನು ಅಸ್ಥಿ ಅನ್ನೋದನ್ನು ಬುದ್ಧಿ ಪ್ರತ್ಯಯಕ್ಕೆ ತಂದು ಹೇಳ್ತೀವಿ. ಬುದ್ಧಿ ಪ್ರತ್ಯಯಕ್ಕೆ ತಂದಾಗ ಅಲ್ಲಿ ಅರಿವೇ ಇರ್ತದೆ. ನಾಸ್ತಿ ಅಂತ ಹೇಳಬೇಕಾದ್ರೂ ಕೂಡ ಅದು ಬುದ್ಧಿ ಪ್ರತ್ಯಯಕ್ಕೆ ತಂದುಬಿಟ್ಟು ಹೇಳ್ತೀವಿ, ಅದರಿಂದ ಅಲ್ಲಿ ಏನಿರ್ತದೆ ಅರಿವೇ ಇರ್ತದೆ. ಈ ಅರಿವಿನ ಸಾನ್ನಿಧ್ಯದಲ್ಲಿಯೇ ಅಸ್ಥಿ ನಾಸ್ತಿ ಅನ್ನುವಂಥದ್ದನ್ನು ಭಾವ ಅಭಾವ ಅನ್ನುವಂಥದ್ದು ಕಂಡು ಬರೋದ್ರಿಂದ ಇದು ಎಲ್ಲೆಲ್ಲಿಯೂ ಇದೆ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಸರ್ವಜ್ಞ ಅಬ್ಬ ಸರ್ವಜ್ಞತಾ ಬ್ರಾಹ್ಮಣ್ಯಂ ಪದಂ ಸ ಬ್ರಾಹ್ಮಣ ಏಷಃ ನಿತ್ಯಃ ಮಹಿಮಾ ಬ್ರಾಹ್ಮಣಸ್ಯ ಇತಿ ಶ್ರುತಿ. ಓಕೆ ನೆಕ್ಸ್ಟ್ ಆದಿಮಧ್ಯಾಂತಃ ಉತ್ಪತ್ತಿ ಸ್ಥಿತಿ ಲಯಃ ಅನಾಪನ್ನಃ ಅಪ್ರಾಪ್ತಃ ಯಸ್ಯ ಅದ್ವಯಸ್ಯ ಪದಸ್ಯ ನ ವಿದ್ಯಂತಿ ತತ್ ಅನಾಪನ್ನಾದಿಮಧ್ಯಾಂತಂ ಬ್ರಾಹ್ಮಣ್ಯಂ ಪದಂ. ಅದು ಎಂತಹ ಪವಿತ್ರವಾದ ಪದ ಅಂತಂದರೆ ಆದಿ ಮಧ್ಯ ಅಂತಹ. ಆದಿ ಅಂದರೆ ಉತ್ಪತ್ತಿ, ಮಧ್ಯ ಅಂದರೆ ಸ್ಥಿತಿ, ಅಂತಹ ಅಂದರೆ ಲಯ ಉತ್ಪತ್ತಿ ಸ್ಥಿತಿ ಲಯ ಅನಾಪನ್ನ ಇವ್ಯಾವೂ ಕೂಡ ಆತ್ಮನಲ್ಲಿ ಇಲ್ಲ. ಅದಕ್ಕೇನಾದರೆ ಸ ತಪೋತಪ್ಯತ ಸಂಕಲ್ಪ ಮಾಡಿದ ಅಷ್ಟೆ. ಹಾ, ತನ್ನೊಳಗೂ ಇಟ್ಕೊಂಡಿಲ್ಲ, ಅವುಗಳಲ್ಲಿ ಹೋಗಿ ತಾನೂ ಇಲ್ಲ. ಪ್ರವೇಶ ಅನ್ನೋ ಶ್ರುತಿ ಬಂದಿತ್ತು ಅಂದರೆ ಪ್ರವೇಶವತ್ ಪ್ರವೇಶ, ಪ್ರವೇಶದಂತೆ ಅಲ್ಲಿ ಫಿಸಿಕಲ್ ಪ್ರವೇಶ ಆಗೇ ಇಲ್ಲ. ಹೊರಗೆ ವಾಕಿಂಗ್ ಹೋದವರು ಮತ್ತು ವಾಪಸ್ ನಮ್ಮ ಮನೆಗೆ ನಾವು ಬರ್ತೀವಿ, ಅಲ್ಲಿ ಪ್ರವೇಶ ಅಂತ ಕರೀತ. ಪಕ್ಷಿ ಗೂಡನ್ನು ಬಂದು ಸೇರ್ಕೋತದೆ, ಅದಕ್ಕೆ ಪ್ರವೇಶ ಅಂತ ಕರೀತು. ನದಿ ಸಮುದ್ರ ಬಂದು ಸೇರ್ಕೋತದೆ, ಅದಕ್ಕೆ ಪ್ರವೇಶ ಅಂತ ಕರೀತು. ಸೂರ್ಯನ ಬೆಳಕು ಸರೋವರದಲ್ಲಿ ಮೂಡ್ತದೆ, ಅದಕ್ಕೆ ಪ್ರವೇಶ ಅಂತ ಕರೀತೀರ? ಆದರೂ ಪ್ರವೇಶ ಆಗಿದೆ. ಹಾಗೆ ಪ್ರವೇಶ, ಬ್ರಹ್ಮನ ಪ್ರವೇಶ ಹೇಗಾಗಿದೆ ಅಂತಂದರೆ ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್. ಯಾವ ಥರ ಪ್ರವೇಶ ಆಗಿದೆ? ಸೂರ್ಯನು ಪ್ರವೇಶಿಸಿದಂತೆ. ಅಷ್ಟೇ. ಹಾಂ, ಉತ್ಪತ್ತಿ ಸ್ಥಿತಿ ಲಯ ಅನಾಪನ್ನ ಯಾವುದು ಇಲ್ಲಿ ಪ್ರಾಪ್ತಿ ಆಗಿಲ್ಲ. ಯಸ್ಯ ಅದ್ವಯಸ್ಯ ಪದಸ್ಯ ನ ವಿದ್ಯಂತೆ ತತ್ ಅನಾಪನ್ನಾದಿ ಮಧ್ಯಾಂತಂ ಬ್ರಾಹ್ಮಣ್ಯಂ ಪದಂ. ಅದನ್ನೇ ಬ್ರಾಹ್ಮಣ್ಯ ಪದವೆಂದು ಗುರುತಿಸಲಾಗಿದೆ. ತದೇವ ಪ್ರಾಪ್ಯ ಲಬ್ಧ್ವಾ ಕಿಂ ಮತಃ ಪರಂ ಅಸ್ಮಾತ್ ಆತ್ಮಲಾಭಾತ್ ಊರ್ಧ್ವಂ ಈಹತೆ ಚೇಷ್ಟತೆ ನಿಷ್ಪ್ರಯೋಜನಂ ಇತ್ಯರ್ಥ. ಇನ್ನು ಯಾವ ಪ್ರಯತ್ನವನ್ನು ತಾನೇ ಮಾಡಲಿಕ್ಕೆ ಸಾಧ್ಯ? ಯಾವಾಗ ಇವರಿಗೆ ಇಂತಹ ಪರಮ ಶ್ರೇಷ್ಠವಾದ ಆತ್ಮನು ಲಭ್ಯನಾದ ನಂತರ ಇನ್ನು ಮತ್ತಿನ್ನು ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕು? ಆತ್ಮಲಾಭಾತ ಊರ್ಧ್ವಂ ಈಹತೆ ಚೇಷ್ಟತೆ, ತನಗೆ ಏನು ಆಗಬೇಕು ಎಂದು ಇವನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ? ಏನು ಹೆಚ್ಚಿಗೆ ಆಗುವುದಿಲ್ಲ, ಕಮ್ಮಿ ಆಗುವುದಿಲ್ಲ, ಹೊರಗಿಲ್ಲ ಒಳಗಿಲ್ಲ, ತಂದು ಕೊಡುವಂಥದ್ದಲ್ಲ, ಸಂಗ್ರಹ ಮಾಡುವಂಥದ್ದಲ್ಲ, ಕಿತ್ಕೊಂಡು ಹೋಗುವಂಥದ್ದಲ್ಲ, ಕಳ್ಳತನ ಮಾಡುವಂಥದ್ದಲ್ಲ. ಏನು ಪ್ರಯತ್ನ ಮಾಡಬೇಕು ಇವನು? ಆತ್ಮಲಾಭ ಆತ, ತನಗೇನಾದರೂ ಒಳ್ಳೇದಾಗಲಿ ಅಂತ ಅವನಿಗೆ ಏನು ತಾನೇ ಪ್ರಯತ್ನ ಮಾಡಬೇಕು? ಮಾಡ್ದ ಅಂದರೆ ನಿಷ್ಪ್ರಯೋಜನ. ಮಾಡುವಿಕೆಯಲ್ಲಿ, ಪ್ರಯತ್ನವನ್ನು ಮಾಡುವಿಕೆಯಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದು ಆಧುನಿಕ ಹೇಳಿಕೆಗಳಲ್ಲಿ ಬಹಳ ಬದಲಾವಣೆಗೆ ಒಳಪಟ್ಟಿದೆ. ಏನು ಅಂದರೆ, ಎಲ್ಲ ನೀವು ಹೇಳೋದು ಥೆರಾಟಿಕಲಿ ಪರ್ಫೆಕ್ಟು, ನಾವು ಪ್ರಾಕ್ಟಿಕಲಿ ಇದನ್ನು ಅನುಭವಿಸಬೇಕು. ಆದ್ದರಿಂದ ಆಶೀರ್ವಾದ ಮಾಡಿರಿ, ನಾವು ಪ್ರಾಕ್ಟಿಕಲ್ ಸಾಧನಕ್ಕೆ ಹೋಗ್ತೀವಿ. ಹೋಗಪ್ಪ, ಹೋಗಬಾ. ನಿಮ್ಮ ಗುರುಗಳು ಎಷ್ಟು ಮೂರ್ಖರು ಅನ್ನೋದನ್ನು ನೀನು ತೋರಿಸ್ಬಿಟ್ಟೆ. ಹೋಗಬಾ. ಏನು ಮಾಡೋದು, ಜನರ ಮನಸ್ಸಿನೋಗಿ ಇಂಥವು ಎಷ್ಟು ನೀವು ಕೂತ್ಕೊಂಡು ತಿಳಿಸಿ ಹೇಳಿದ್ರು ಕೂಡ ಅದು ಜನ್ಮ ಜನ್ಮಾಂತರದ ಜಿಡ್ಡು ಹೋಗೋದೇ ಇಲ್ಲ. ಇಷ್ಟು ಹೇಳಿ ಮುಗಿಸಿದ್ರು ಇನ್ನೂ ಏನೋ ಆಗೋದಿದೆ, ಇನ್ನೂ ಏನೋ ಮಾಡೋದಿದೆ. ನಾ ಹೇಳ್ತೇನೆ, ಹಾಳ ಬಾವಿಗೆ ಹೋಗಿ ಬೀಳೋದಿಲ್ಲ. ಅದನ್ನು ಸರಿ ಹೇಳ್ತೇನೆ, ಮಾಡಿಬಿಡಿ. ಎಲ್ಲರದ್ದು ತಲೆ ಕೆಡಿಸೋಕ್ಕಿಂತ ನೈವ ತಸ್ಯ ಕೃತೆ ಏನಾರ್ಥ. ಗೀತಾ, ಭಗವದ್ಗೀತ 3rd chapter 18th verse, ನೈವ ತಸ್ಯ ಕೃತೆಯೇನ ಅರ್ಥ, ತಸ್ಯ ಕೃತೆಯೇನ ನೈವ ಅರ್ಥ. ಇದೇ ಸೇಮ್ ಅದೇ ಬರ್ತದೆ. ನಾವು ಅರ್ಥ ನಾಸ್ತಿ ಅಕೃತ ಕೃತೇನ, ನಾಸ್ತಿ ಅಕೃತ. ಅಕೃತ ಅಂದರೆ ಆತ್ಮ, ಕೃತೇನ ಅಂದರೆ ಕರ್ಮದಿಂದ. ನಾಸ್ತಿ ಕರ್ಮದಿಂದ ಈ ಅರ್ಥ ಬರೋದಿಲ್ಲ. ನೈವ ತಸ್ಯ ಕೃತೇನ ಅರ್ಥ, ಅವನ ಮಾಡುವಿಕೆಯಲ್ಲಿ ಏನು ಅರ್ಥ ಇಲ್ಲ. ಆತ್ಮನಲ್ಲಿ ಕೇಳ್ಕೊಳ್ಳಿ, ಆತ್ಮನಲ್ಲಿ ಮಾಡುವಿಕೆ ಮಾಡದಿರುವಿಕೆಯ ಯಾವ ಬ್ಯಾಲೆನ್ಸ್ ಶೀಟು ಆತ್ಮನಲ್ಲಿ ತಯಾರಾಗೋದಿಲ್ಲ. ನೀ ಏನೆಲ್ಲ ಮಾಡಿರ್ಬೋದು, ಇಡೀ ರಾಷ್ಟ್ರವನ್ನು ಅಲ್ಲ ಇಡೀ ಜಗತ್ತನ್ನು ಉದ್ಧಾರ ಮಾಡಿರ್ಬೋದು, ಆದರೆ ಆತ್ಮನಿಗೂ ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಪ್ರಾರಬ್ಧವಶವಾಗಿ ಒಂದು ರಾಷ್ಟ್ರವನ್ನೇ ನಾಶ ಮಾಡಿರ್ಬೋದು, ಆತ್ಮನಿಗೂ ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಯಾವ ಪಾಪ, ಯಾವ ಪುಣ್ಯ, ಯಾವ ಧರ್ಮ, ಯಾವ ಅಧರ್ಮ, ಯಾವ ಕರ್ಮ, ಯಾವ ಅಕರ್ಮ, ವಿಕರ್ಮ, ಸಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಇವು ಆವುಗಳಿಗೂ ಮತ್ತು ಆತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಓಂ ತತ್ಸ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಕೀ. ಜಯ ಶ್ರೀ ದಯಾನಂದ.